ಕತೆ ಫತೇಗಂಜ್ ಅನ್ನೋ ಊರಲ್ಲಿ ಇರೋ ಒಬ್ಬ ಹುಡುಗನ ಕತೆ. ಅವನ ಹೆಸರು ತೋಮರ್. ಮಲ್ಗಿದ್ ಸಾಕು, ಕೇಳೋ, ಒಂದ್ ಗಂಟೆ ಆಯ್ತು, ಹೋಗ್ ಸ್ನಾನ ಮಾಡ್ಕೊಂಡು ಊಟ ಮಾಡು. ಮಲ್ಗಕ್ ಬಿಡಮ್ಮ, ಇವತ್ತು ಸ್ಕೂಲ್ ಮತ್ತೆ ಟ್ಯೂಷನ್ ಎರಡು ರಜಾ. ತೋಮರ್ನ ಎಲ್ರೂ ಗೋಬರ್ ಅಂತ ಕರೀತಾ ಇದ್ರು, ಯಾಕಂದ್ರೆ ಅವನು ತುಂಬಾನೇ ಆಲ್ಸಿಯಾಗಿದ್ದ ಮತ್ತೆ ಯಾವಾಗ್ಲೂ ಹಾಸಿಗೆ ಮೇಲೆ ಮಲ್ಕೊಂಡೇ ಇರ್ತಿದ್ದ. ಅವನ್ ವಾರಕ್ಕೆ ಒಂದೇ ಒಂದಿನ ಸ್ಕೂಲಿಗೆ ಹೋಗ್ತಿದ್ದ. ಅರೆ ಗೋಬರ್, ನೀನು ಸ್ಕೂಲಿಗೆ ಬಂದಿದ್ದು ಒಳ್ಳೇದಾಯ್ತು. ನಮ್ಮ ಶಾಲೆಯಲ್ಲಿ ಮುಂದಿನ ತಿಂಗಳು ಪರೀಕ್ಷೆ ಇಟ್ಟಿದ್ದಾರೆ, ಆದ್ರೆ ಚಿಂತೆ ಮಾಡೋ ಅಗತ್ಯ ಇಲ್ಲ. ಅರೆ ಅಮಿತ್, ಪರೀಕ್ಷೆ ಅಂದ್ರೆ ತುಂಬಾ ಕಷ್ಟ ಇರುತ್ತೆ, ಹೇಗ್ ಚಿಂತೆ ಮಾಡದೆ ಇರೋದು? ಚಿಂತೆ ಮಾಡೋ ಅಗತ್ಯ ಇಲ್ಲ, ಯಾಕಂದ್ರೆ ನಮ್ಮೂರ್ಗೆ ಒಬ್ಬ ಸ್ವಾಮೀಜಿ ಬಂದಿದ್ದಾರೆ, ಸ್ವಲ್ಪ ದಿನ ಇಲ್ಲೇ ಇರ್ತಾರಂತೆ. ಆ ಸ್ವಾಮಿಗಳ ಆಶೀರ್ವಾದ ಇದ್ರೆ ಯಾವುದೇ ಮಗು ಕೂಡ ಓದ್ದೆ ಬರೀದೆ ಪರೀಕ್ಷೆನ ಸುಲಭವಾಗಿ ಪಾಸ್ ಮಾಡ್ಬಿಡ್ತಂತೆ. ಏನು, ಓದ್ದೆ ಬರೀದ್ರೆ ಪರೀಕ್ಷೆಯಲ್ಲಿ ಪಾಸ್ ಆಗೋದಾ? ನಾವು ಆ ಸ್ವಾಮೀಜಿ ಹತ್ರ ಖಂಡಿತವಾಗ್ಲೂ ಹೋಗ್ಲೇಬೇಕು. ನನ್ನ ನಮ್ ತಂದೆ ಅಲ್ಲಿ ಕರ್ಕೊಂಡು ಹೋಗ್ತಿದ್ದಾರೆ, ಹಾಗಾಗಿ ನೀನು ಅಲ್ಲಿಗೆ ಒಬ್ನೇ ಹೋಗ್ಬೇಕಾಗುತ್ತೆ. ಗೋಬರ್ ಮನೆಗ್ ಹೋಗಿ ಎಲ್ಲಾ ವಿಷಯನು ತನ್ನ ತಾಯಿ ಹತ್ರ ಹೇಳ್ತಾನೆ. ಮಾ, ನಾನ್ ಆ ಸ್ವಾಮೀಜಿ ಹತ್ರ ಹೋಗ್ಲಾ? ಗೋಬರ್ನ ತಾಯಿಗೆ ಅನ್ಸುತ್ತೆ ಗೋಬರ್ ಯಾವಾಗ್ಲೂ ಫೇಲ್ ಆಗ್ತಾನೆ ಇದ್ದಾನೆ, ಈ ಸಲ ಆದ್ರೂ ಬಾಬಾ ಅವರ ಕೃಪೆಯಿಂದ ಅವನು ಪಾಸ್ ಆದ್ರೆ ಸಾಕು ಅಂತ. ಹೋಗು ಮಗ್ನೆ, ಆದ್ರೆ ದಾರಿಯಲ್ಲೇ ಮಲಗ್ ಬಿಡ್ಬೇಡ ಆಯ್ತಾ? ಗೋಬರ್ ಮಾರನೇ ದಿನ ಪಕ್ಕದೂರಲ್ಲಿದ್ದ ಬಾಬಾ ಅವ್ರ ಹತ್ರ ಹೋಗ್ತಾನೆ. ಸ್ವಾಮಿಗಳೇ, ಈ ಪರೀಕ್ಷೆ ಎಲ್ಲ ಮಾಡೋರ್ನ ಕಂಡ್ರೆ ನನ್ಗೆ ತುಂಬಾ ಕೋಪ ಬರುತ್ತೆ, ಪರೀಕ್ಷೆ ಎದುರಿಸೋದಕ್ಕೆ ನನ್ಗೆ ಧೈರ್ಯನೂ ಇಲ್ಲ. ನೀವ್ ನನ್ಗೆ ಆಶೀರ್ವಾದ ಮಾಡಿ ಆ ದಾರಿ ತೋರಿಸಿ ಹೇಗೆ ನಾನು ಸುಲಭವಾಗಿ ಪರೀಕ್ಷೆಯಲ್ಲಿ ಪಾಸ್ ಆಗೋದು ಮತ್ತೆ ಒಳ್ಳೆ ಕೆಲ್ಸನ ಗಳಿಸೋದು ಅಂತ. ಮಗು, ನೀನ್ ಇಲ್ಲಿಂದ ಪೂರ್ವದ ದಿಕ್ಕಿಗಿರೋ ಕಾಡುಗೋಗು, ಅಲ್ಲಿ ನನ್ನ ಆಶ್ರಮವಿದೆ. ಆ ಆಶ್ರಮದಲ್ಲಿ ಒಂದು ಮಾಯೆಯ ಕೋಗಿಲೆ ಇದೆ, ಆ ಕೋಗಿಲೆಯ ಧ್ವನಿ ಕೇಳಿದ್ರೆ ಸಾಕು ನಿನ್ನ ಬುದ್ಧಿ ತೀಕ್ಷ್ಣವಾಗ್ಬಿಡುತ್ತೆ, ನಂತರ ನೀನು ಯಾವುದೇ ಪುಸ್ತಕ ಓದೋ ಅಗತ್ಯ ಇರೋದಿಲ್ಲ, ನೀನು ಶ್ರಮ ಇಲ್ಲದೆ ಪರೀಕ್ಷೆ ಪಾಸ್ ಆಗ್ತೀಯ. ಗೋಬರ್ ತುಂಬಾನೇ ಖುಷಿಯಿಂದ ಪೂರ್ವದಲ್ಲಿರೋ ಕಾಡಿನ ಕಡೆಗೆ ಹೋಗ್ತಾನೆ. ಗೋಬರ್ ದಾರಿಯಲ್ಲಿ ಹೋಗ್ತಾ, ನನ್ನ ಪ್ರೀತಿಯ ಕೋಗಿಲೆ ರಾಣಿ ಎಲ್ಲಿದ್ಯಾ, ನಾನ್ ನಿನ್ನ ಹತ್ರ ಬರ್ತಿದ್ದೀನಿ. ದಾರಿಯಲ್ಲಿ ಒಂದು ಹೊಂಡ ಇರುತ್ತೆ, ಗೋಬರ್ ಯಾವಾಗ ಅದರಲ್ಲಿ ಕಾಲಿಡ್ತಾನೋ ಅವನು ತುಂಬಾ ಆಳವಾದ ಪ್ರಪಾತದೊಳಗೆ ಬೀಳ್ತಾನೆ. ಅರೆ ಅರೆ, ನಾನು ಎಲ್ಲಿ ಬಿದ್ದ್ಬಿಟ್ಟೆ? ಗೋಬರ್ ಪದೇ ಪದೇ ಅಲ್ಲಿಂದ ಹೊರಗೆ ಬರೋಕೆ ಪ್ರಯತ್ನ ಪಡ್ತಾನೆ, ಆದ್ರೆ ಪದೇ ಪದೇ ಕೆಳಗ್ ಬೀಳ್ತಾನೆ. ಕೊನೆಗೆ 3 ಗಂಟೆಗಳ ಕಾಲ ಸತತ ಪ್ರಯತ್ನ ಪಟ್ಟ ಮೇಲೆ ಅವನು ಹಳ್ಳದಿಂದ ಹೊರಗ್ ಬರ್ತಾನೆ. ಈ ಹಳ್ಳದಿಂದ ಹೊರಗ್ ಬರೋಷ್ಟೊತ್ತಿಗೆ ನನಗೆ ತುಂಬಾ ಸುಸ್ತಾಗೋಯ್ತು, ನನಗೆ ಬಾಯಾರಿಕೆ ಆಗ್ತಿದೆ. ಅಲ್ಲೊಬ್ಬ ಹೆಂಗ್ಸು ಮಡಕೆಯಲ್ಲಿ ನೀರ್ ತಗೊಂಡ್ ಬರ್ತಿದ್ಲು. ಅಮ್ಮ, ನನಗ್ ಸ್ವಲ್ಪ ನೀರ್ ಕೊಡ್ತೀರಾ? ಆ ಹೆಂಗ್ಸು ಗೋಬರ್ ಕೈಗೆ ನೀರ್ ಹಾಕ್ತಾಳೆ ಮತ್ತೆ ಗೋಬರ್ ಸಮಾಧಾನ ಆಗೋವರೆಗೂ ನೀರ್ ಕುಡಿತಾನೆ. ಆಹಾ, ಈ ಬಿಸಿಲಲ್ಲಿ ತಣ್ಣೀರ್ನ ಕುಡ್ದಿ ತುಂಬಾ ಖುಷಿ ಆಯ್ತು. ಅಮ್ಮ, ಇಲ್ಲೆಲ್ಲೋ ಆಶ್ರಮ ಇದೆಯಂತೆ, ಅದ್ರಲ್ಲಿ ಮಾಯೆಯ ಕೋಗಿಲೆ ಇದೆಯಂತೆ. ಹಾ ಕಂದ, ಇಲ್ಲಿಂದ ಸ್ವಲ್ಪ ಸ್ವಲ್ಪ ದೂರದಲ್ಲಿದೆ. ಗೋಬರ್ ದಾರಿಯಲ್ಲಿ ಮುಂದಕ್ಕೆ ಹೋಗ್ತಾ, ನೀರನ್ನು ನಾನು ಈ ಹಿಂದೆನೂ ಕುಡ್ದಿದ್ದೀನಿ, ಆದ್ರೆ ಈ ನೀರಲ್ಲಿ ಬೇರೆ ತರ ಟೇಸ್ಟೇ ಇದೆ. ಗೋಬರ್ ಸುಮಾರು ಗಂಟೆಗಳಿಂದ ನಡೀತಾನೆ ಇದ್ದಿದ್ರಿಂದ ಸುಸ್ತಾಗಿತ್ತು ಅವನ್ಗೆ, ಹಾಗೆ ಅವನ್ಗೆ ತುಂಬಾನೇ ಹಸಿವು ಆಗ್ತಾ ಇತ್ತು. ಅದಕ್ಕೆ ಅವನು ಸ್ವಲ್ಪ ಹೊತ್ತು ಒಂದ್ ಮರದ ಕೆಳಗೆ ಕೂತು ವಿಶ್ರಾಂತಿ ತಗೋತಿದ್ದ. ತುಂಬಾ ಹೊಟ್ಟೆ ಹಸಿತಿದೆ, ಮನೇಲಿ ಇದ್ದಿದ್ರಂತೂ ಇಷ್ಟೊತ್ತಿಗೆ 4-5 ಸತಿ ಅದು ತಿಂತಿದ್ದೆ, ಇಷ್ಟೊತ್ತವರೆಗೂ ನಾನು ಹೊಟ್ಟೆ ಹಸ್ಕೊಂಡು ಇದ್ದಿದ್ದೇ ಇಲ್ಲ. ಗೋಬರ್ ನೋಡ್ತಾನೆ ಅವನ್ ಎದುರುಗಡೆ ಒಬ್ಬ ವ್ಯಕ್ತಿ ಹಣ್ಣು ಮತ್ತೆ ಸ್ವೀಟ್ ಅನ್ನ ಹಿಡ್ಕೊಂಡು ಹೋಗ್ತಿರ್ತಾನೆ. ಗೋಬರ್ ಸ್ವಲ್ಪ ಹಣ ಕೊಟ್ಟು ಅವರಿಂದ ಹಣ್ಣುಗಳನ್ನ ಮಿಠಾಯಿಗಳನ್ನ ಖರೀದಿಸ್ತಾನೆ ಮತ್ತೆ ಹೊಟ್ಟೆ ತುಂಬಾ ತಿಂತಾನೆ. ನಾನು ಹಣ್ಣನ್ನ ಈ ಹಿಂದೆನೂ ತಿಂದಿದ್ದೀನಿ, ಆದ್ರೆ ಇವತ್ ತಿಂದಿದ್ದ ಹಣ್ಣಲ್ಲಿ ರುಚಿ ಜಾಸ್ತಿ ಇತ್ತು. ಅಣ್ಣ, ಇದನ್ ಕೇಳಿ, ಇಲ್ಲಿ ಈ ಕಾಡಲ್ಲಿ ಆಶ್ರಮ ಇದೆಯಾ? ಅಲ್ಲಿ ಮಾಯೆಯ ಕೋಗಿಲೆ ಕೂಗುತ್ತಂತೆ. ಇದೆ, ಇನ್ನೊಂದ್ ಸ್ವಲ್ಪ ದೂರ ಹೋಗ್ಬೇಕಷ್ಟೇ. ಗೋಬರ್ ದಾರಿಯಲ್ಲಿ ನಡ್ಕೊಂಡು ಹೋಗ್ತಾ, ಎಲ್ರೂ ಆಶ್ರಮ ಇನ್ನೊಂದ್ ಸ್ವಲ್ಪ ದೂರದಲ್ಲಿದೆ ಅಂತಾರೆ, ಆದ್ರೆ ನಡೆದು ನಡೆದು ಸಂಜೆ ಆಗ್ತಾ ಬರ್ತಿದೆ, ನನ್ಗೆ ಯಾವ್ದೇ ಆಶ್ರಮ ಸಿಕ್ತಿಲ್ಲ, ನನ್ ಕೋಗಿಲೆನೂ ಸಿಕ್ತಿಲ್ಲ. ಅರೆ ದೇವ್ರೇ, ನನ್ಗಂತೂ ತುಂಬಾ ಭಯ ಆಗ್ತಿದೆ. ಸೂರ್ಯ ಮುಳುಗ ಹೋಗ್ತಾನೆ ಮತ್ತೆ ಕಾಡಲ್ಲಿ ಕತ್ಲೆ ಅಂದ್ರೆ ಕತ್ಲೆ, ವಿಚಿತ್ರ ಪ್ರಾಣಿಗಳ ಶಬ್ದ ಕೇಳಿಸೋಕ್ ಶುರುವಾಗತ್ತೆ. ಬೆಂಕಿ ಬೆಂಕಿ ಹಚ್ಚಬೇಕು ನಾನು. ಆದ್ರೆ ಬೆಂಕಿ ಹಚ್ಚೋದಕ್ಕೆ ನನ್ನ ಹತ್ರ ಯಾವುದೇ ವಸ್ತುಗಳಿಲ್ಲ. ಅರೆ ಹೌದು, ನನಗ್ ನೆನ್ಪು ಬಂತು, ನಾನು ಟಿವಿಯಲ್ಲಿ ನೋಡಿದೀನಿ, ಕಡ್ಡಿ ಮೇಲೆ ಕಡ್ಡಿಯನ್ನ ಉಜ್ಜಿ ಬೆಂಕಿನ ಹಚ್ಚಿಸ್ಬೋದು. ಗೋಬರ್ ಪ್ರಾಣಿಗಳಿಗೆ ಹೆದರ್ಕೊಂಡು ತುಂಬಾ ಹೊತ್ತಿನ ಪ್ರಯತ್ನದ ನಂತರ ಬೆಂಕಿ ಹತ್ತಿಸ್ತಾನೆ. ಮನೇಲಂತೂ ಒಂದು ಸ್ವಿಚ್ ಹಾಕಿದ್ರೆ ಲೈಟ್ ಬಂದ್ಬಿಡುತ್ತೆ, ಆದ್ರೆ ಇಲ್ಲಿ ಬೆಂಕಿ ಹಚ್ಚೋದಕ್ಕೆ ತುಂಬಾ ಕಷ್ಟಪಟ್ಟೆ. ಗೋಬರ್ಗೆ ತುಂಬಾನೇ ಸುಸ್ತಾಗಿರತ್ತೆ, ಅವನು ಆ ಬೆಂಕಿ ಪಕ್ಕದಲ್ಲೇ ಮಲ್ಕೊಳ್ತಾನೆ. ಅವತ್ರಾತ್ರಿ ಅವನ್ಗೆ ತುಂಬಾ ಗಾಢವಾದ ನಿದ್ರೆ ಬರುತ್ತೆ, ಬೆಳಗ್ಗೆ ಅವನು ತುಂಬಾನೇ ಉತ್ಸಾಹದಲ್ಲಿ ಎದ್ದೇಳ್ತಾನೆ. ನಿದ್ದೆ ಅಂತೂ ಯಾವಾಗ್ಲೂ ಮನೇಲಿ ಮಾಡ್ತಾನೆ ಇದ್ದೆ, ಆದ್ರೆ ಈ ತರ ನಿದ್ದೆ ಯಾವತ್ತೂ ಬಂದಿಲ್ಲ. ಆಗ ಗೋಬರ್ಗೆ ಅವನ್ ಕಣ್ಮುಂದೆ ಆಶ್ರಮ ಕಾಣಿಸುತ್ತೆ. ಆಮೇಲೆ ಕಾಡಲ್ಲಿ ಎಲ್ಲ ಕಡೆಯಿಂದ ಕೋಗಿಲೆ ಧ್ವನಿನೂ ಕೇಳಿಸುತ್ತೆ. ನನ್ಗೀಗ ಈ ಕೋಗಿಲೆಯ ಕೂಗು ಕೇಳಿಸ್ತಿದೆ, ನನ್ಗೆ ಆ ಸ್ವಾಮಿಗಳು ಒಳ್ಳೆ ಬುದ್ಧಿ ಕಲ್ಸಿದ್ರು. ಗೋಬರ್ ನೋಡ್ತಿದ್ದ ಹಾಗೆ ಸ್ವಾಮಿಗಳು ಆಶ್ರಮದಿಂದ ಅವನ ಹತ್ರನೇ ನಡ್ಕೊಂಡ್ ಬರ್ತಿರ್ತಾರೆ. ಏ ಹುಡುಗ, ಹೇಗಿತ್ತು ನಿನ್ನ ಈ ಪಯಣ? ನಾನು ಈ ಪಯಣದಲ್ಲಿ ಬುದ್ಧಿ ಕಲ್ತೆ ಸ್ವಾಮಿಗಳೇ, ಯಾವ್ದನ್ನೇ ಆಗ್ಲಿ ಪರಿಶ್ರಮ ಪಟ್ಟು ನಾವು ಕಳ್ಸಿದ್ರೆ ಅದರ ಮಜಾನೇ ಬೇರೆ ಇರುತ್ತೆ. ನನ್ಗೆ ತುಂಬಾ ಶ್ರಮ ಆದ್ಮೇಲೆ ನೀರ್ ಕುಡ್ದೆ, ಊಟ ಮಾಡ್ದೆ, ಬೆಂಕಿ ಹಚ್ಚಿಸ್ದೆ, ಅವಾಗ ನನ್ಗೆ ತುಂಬಾ ಆನಂದ ಆಯ್ತು. ನನಗ್ ಮನೇಲಿಂತ ಆನಂದ ಸಿಕ್ಕಿರ್ಲಿಲ್ಲ, ಯಾಕಂದ್ರೆ ಅಲ್ಲಿ ಯಾವುದೇ ಶ್ರಮ ಇಲ್ಲದೆ ನನಗೆಲ್ಲ ಸಿಕ್ತಿತ್ತು. ಈಗ ಪರೀಕ್ಷೆನು ಕೂಡ ನಾನು ಕಠಿಣವಾದ ಶ್ರಮ ಪಟ್ಟು ಪಾಸ್ ಆಗ್ತೀನಿ, ಆಗ್ಲೇ ನನಗೂ ಕೂಡ ಸಮಾಧಾನ ಆಗೋದು ಮತ್ತೆ ಅದರ ಫಲಾನೂ ಸಿಗೋದು. ಶಬಾಷ್ ಮಗು, ಕೊನೆಗೂ ನನ್ನ ಮಾಯೆ ಕೋಗಿಲೆ ಕೆಲ್ಸಕ್ಕೆ ಬಂತು. ಶಕುನ್ ತನ್ನ ತಾಯಿ ಜೊತೆ ಪೂರ್ವಾಂಚಲದ ಒಂದು ಹಳ್ಳಿಯಾದ ಓಕಿಲಾಪುರಲ್ಲಿ ಇರ್ತಿದ್ರು. ಅಮ್ಮ, ನಾನಿಲ್ಲಿ ಮೇಕೆ ಮೇಯಿಸೋದಕ್ಕೆ ಹೋಗ್ತಾ ಇದ್ದೀನಿ. ಸರಿ ಮಗ್ನೆ, ಹೋಗ್ಬಾ. ಶಕುನ್ ಹುಲ್ಲಿನ ಮೈದಾನದಲ್ಲಿ ತನ್ನ ಮೇಕೆಗಳನ್ನ ಮೇಯೋದಕ್ಕೆ ಬಿಡ್ತಾನೆ, ಮತ್ತೆ ಒಂದು ಕಲ್ಲಿನ ಮೇಲೆ ಹಾಗೆ ಮಲ್ಕೊಂಡಿರ್ತಾನೆ. ಚಳಿಗಾಲ ಆಗಿದ್ರಿಂದ ಬಿಸಿಲು ಕಮ್ಮಿ ಇತ್ತು, ಮತ್ತೆ ತಂಪಾದ ಗಾಳಿ ಹಾಯಾಗಿ ಬೀಸ್ತಾ ಇತ್ತು. ಆದ್ರಿಂದ ಶಕುನ್ಗೆ ನಿದ್ರೆ ಬಂದ್ಬಿಡುತ್ತೆ. ಅವನ್ ಎದ್ಮೇಲೆ ಅವನು ತನ್ನ ಮೇಕೆಗಳನ್ನ ಎಣಿಸೋದಕ್ಕೆ ಶುರು ಮಾಡ್ತಾನೆ. ಒಂದ್ ಮೇಕೆ ಕಮ್ಮಿ ಆಗಿತ್ತು. ಶಕುನ್ ಮೇಕೆಯ ಹೆಜ್ಜೆ ಗುರುತನ್ನ ಹಿಂಬಾಲಿಸ್ಕೊಂಡು ಒಂದು ದೊಡ್ಡ ಕಾಡಿನೊಳಗೆ ಹೋಗ್ತಾನೆ. ಅಲ್ಲ ಅವನಿಗೆ ಆ ಮೇಕೆ ಬಾಬಾ ಜೊತೆ ನಿಂತಿರೋದು ಕಾಣಿಸುತ್ತೆ. ಬಾಬಾ ಮೇಕೆಗೆ ಹುಲ್ ತಿನ್ನಿಸ್ತಾ ಇದ್ರು. ಬಾ ಮಗು, ನೀನು ನಿನ್ನ ತಂದೆಯ ಹಾಗೆಯೇ ಕಾಣ್ತೀಯಾ. ನನಗೆ ನನ್ನ ತಂದೆಯವರ ಮುಖವೇ ನೆನಪಿಲ್ಲ, ನಿಮ್ಗೆ ಗೊತ್ತು ಅವರು? ನಿನಗೆ ಗೊತ್ತಾ ನಿನ್ನ ತಂದೆಯವರು ಎಲ್ಲಿದ್ದಾರೆ ಅಂತ? ಅವರು ಸತ್ತೋದ್ರಂತೆ, ಅಮ್ಮ ನನಗೆ ಹೇಳಿದ್ರು. ಇಲ್ಲ, ಅವರು ತನ್ನ ಬಡತನವನ್ನ ಸಾಯಿಸೋದಕ್ಕೆ ಇಲ್ಲಿಂದ ತುಂಬಾನೇ ದೂರ ವಜ್ರದ ಮಳೆಯನ್ನ ಹುಡುಕೊಂಡು ಹೀರಾಪುರಕ್ಕೆ ಹೋಗಿದ್ದಾರೆ. ಸಂಜೆ ಶಗುನ್ ಮನೆಗೆ ವಾಪಸ್ ಬಂದಾಗ ತನ್ನ ತಾಯಿ ಹತ್ರ ತನ್ನ ತಂದೆ ಬಗ್ಗೆ ವಿಚಾರಿಸ್ತಾನೆ. ಅಮ್ಮ, ನೀನ್ ಹೇಳ್ತಾ ಇದ್ದೆ ಅಪ್ಪ ತೀರ್ಕೊಂಡಿದ್ದಾರೆ ಅಂತ, ಆದ್ರೆ ಇವತ್ತು ಕಾಡ್ನಲ್ಲಿ ಒಬ್ಬ ವ್ಯಕ್ತಿ ಸಿಕ್ಕಿದ್ರು ನನ್ಗೆ. ಅವರು ನೀನ್ ಕಾಡ್ಗ್ಯಾಕ್ ಹೋದೆ, ನನ್ ಹೋಗ್ಬೇಡ ಅಂತ ಅಂದಿದ್ದೆ ತಾನೆ? ಅಮ್ಮ, ಆ ವ್ಯಕ್ತಿ ಹೇಳಿದ್ರು ಅಪ್ಪ ಜೀವಂತವಾಗಿದ್ದಾರಂತೆ, ಮತ್ತೆಲ್ಲೋ ದೂರ ವಜ್ರದ ಮಳೆಯ ಹುಡುಕಾಟಕ್ಕೆ ಹೋಗಿದ್ದಾರಂತೆ. ಆ ವ್ಯಕ್ತಿಯ ಮಾತುಗಳನ್ನೆಲ್ಲ ಕೇಳ್ಬೇಡ ಮಗ್ನೆ, ನಿನ್ ತಂದೇನು ಕೂಡ ಆ ವ್ಯಕ್ತಿಯ ಮಾತುಗಳನ್ನ ಕೇಳಿನೇ ವಜ್ರದ ಮಳೆನ ಹುಡ್ಕೊಂಡು ಹೋಗಿರೋದು. ಆದ್ರೆ ಅವರು ಇವತ್ತಿನವರೆಗೂ ವಾಪಸ್ ಬರ್ಲೇ ಇಲ್ಲ. ನಿಮ್ ತಂದೆ ತರಾನೆ ನಿನ್ನನ್ನು ಕಳ್ಕೊಳ್ಳೋಕೆ ನನಗೆ ಸ್ವಲ್ಪನೂ ಇಷ್ಟ ಇಲ್ಲ. ನನ್ನ ಜೀವನದಲ್ಲಿ ಯಾವುದೇ ಗುರಿ ಇರ್ಲಿಲ್ಲ, ಆದ್ರೆ ಈಗೊಂದು ಗುರಿ ಬಂದಿದೆ. ಪರಿಣಾಮ ಏನೇ ಆಗಿರ್ಲಿ, ಆದ್ರೆ ನಾನು ಖಂಡಿತ ಅಪ್ಪನ್ನ ಹುಡ್ಕೊಂಡು ಹೋಗ್ತೀನಿ. ಮಾರನೇ ದಿನ ಶಗುನ್ ಕೈಯಲ್ಲೊಂದು ಚೀಲ ಹಿಡ್ಕೊಂಡು ಹೀರಾಪುರದ ಕಡೆಗೆ ಹೊರಟು ಹೋಗ್ತಾನೆ. ಕಾಡನ್ನು ದಾಟಿದ ನಂತರ ಒಂದು ಭಯಾನಕವಾದ ನದಿ ಬರುತ್ತೆ. ಆ ನದಿಯನ್ನು ದಾಟಿದ ನಂತರ ಮತ್ತೆ ಇನ್ನೊಂದು ಭಯಾನಕವಾದ ಕಾಡು ಬರುತ್ತೆ. ಅದರ ನಂತರ ಒಂದು ಜೀವವನ್ನೇ ತೆಗೆಯುವಂತಹ ಮರುಭೂಮಿ. ಇವೆಲ್ಲವನ್ನು ದಾಟಿದ ಮೇಲೆ ನೀನು ಹೀರಾಪುರವನ್ನ ತಲುಪಬಲ್ಲೆ. ತುಂಬಾನೇ ಎಚ್ಚರವಾಗಿರ್ಬೇಕು, ದಾರಿಯಲ್ಲಿ ತುಂಬಾ ತೊಂದರೆಗಳು ಬರುತ್ತವೆ. ನೀವ್ಯಾಕೆ ನನ್ನ ಜೊತೆ ಬರಬಾರ್ದು ಮಗು? ನಾನು ವಯಸ್ಸಾದವನು, ವಜ್ರ ತಗೊಂಡು ನಾನೇನ್ ಮಾಡ್ಲಿ? ಶಗುನ್ ಮೊದಲನೇ ಕಾಡನ್ನ ದಾಟ್ಕೊಂಡು ನದಿ ಹತ್ರ ಹೋದಾಗ ಅಲ್ಲಿ ಅವನಿಗೆ ಒಬ್ಬ ಹುಡುಗಿ ಸಿಗ್ತಾಳೆ. ನೀನು ಕೂಡ ಹೀರಾಪುರಕ್ ಹೋಗ್ತಾ ಇದೀಯಾ? ಹಾ, ನಮ್ಮಪ್ಪಂಗೆ ಹುಷಾರಿಲ್ಲ, ಅವ್ರಿಗೆ ಚಿಕಿತ್ಸೆ ಕೊಡ್ಸೋದಕ್ಕೆ ತುಂಬಾನೇ ದುಡ್ಡಿನ ಅವಶ್ಯಕತೆ ಇದೆ. ವಜ್ರಗಳ ಮಳೆ ಒಂದೇ ನನಗೀಗಿರೋ ಭರವಸೆ. ಇಬ್ರು ಒಟ್ಟಿಗೆ ನದಿಗೆ ಹಾರ್ತಾರೆ, ಈಜ್ಕೊಂಡು ನದಿನ ದಾಟೋಕೆ ಪ್ರಯತ್ನಿಸ್ತಾರೆ. ಆಗ ಅಲ್ಲಿ ಒಂದು ಮೊಸಳೆ ಅವ್ರ ಮೇಲೆ ದಾಳಿ ಮಾಡುತ್ತೆ. ಆ ಮೊಸಳೆ ಹುಡುಗಿನ ಸುಮಾರು ಸೊಂಟ ತನಕ ನುಂಗ್ಬಿಟ್ಟಿರುತ್ತೆ. ಶಗುನ್ ತನ್ ಬ್ಯಾಗ್ ಇಂದ ಒಂದು ಚಾಕುನ ತೆಗಿತಾನೆ. ಆಮೇಲೆ ಆ ನದಿ ಒಳಗೆ ಮುಳುಗಿ ಮೊಸಳೆ ಹೊಟ್ಟೆನ ಕತ್ತರಿಸ್ಬಿಡ್ತಾನೆ. ಆಗ ಆ ಹುಡುಗಿ ಆ ಮೊಸಳೆ ಬಾಯಿಂದ ಹೊರಗ್ ಬರ್ತಾಳೆ. ಅವರಿಬ್ರು ನದಿಯನ್ನ ದಾಟ್ತಾರೆ. ನನ್ ಜೀವ ಕಾಪಾಡಿದಕ್ಕೆ ಧನ್ಯವಾದ. ನಿನ್ ಹೆಸರೇನು? ನನ್ ಹೆಸರು ಕರಿಷ್ಮಾ. ಈಗ ನಾವು ಕಾಡನ್ನ ದಾಟಬೇಕಾಗಿದೆ. ಕಾಡಲ್ಲಿ ಎಲ್ಲಾ ಕಡೆನೂ ಬಾಣದ ಗುರುತನ್ನ ಹಾಕಿರ್ತಾರೆ. ಅಲ್ಲಿಗೆ ಬಂದವರು ಯಾವ ದಿಕ್ಕಲ್ಲಿ ಹೋಗ್ಬೇಕು ಅಂತ ಅದು ಸೂಚಿಸುತ್ತೆ. ನಾವು ಈ ಬಾಣದ ಕೊರ್ತಿರೋ ಕಡೆಗೆ ಹೋಗ್ಬೇಕಾ ಇಲ್ಲ ಬೇಡ್ವಾ? ನಮ್ಗಂತೂ ದಾರಿ ಗೊತ್ತಿಲ್ವಲ್ಲ, ಆದ್ರಿಂದ ದಿಕ್ಕು ಹೇಗ್ ತೋರಿಸಿದ್ಯೋ ಹಾಗೆ ಹೋಗೋಣ. ಕರಿಷ್ಮಾ ಮತ್ತೆ ಶಗುನ್ ಕಾಡ್ ದಾರಿಯಲ್ಲೇ ಮುಂದಕ್ಕೆ ಹೋಗ್ತಾರೆ. ಅವರಿಬ್ರು ಅಲ್ಲಿದ್ದ ಒಂದು ಕತ್ತಲೆ ಗುಹೆಗೆ ಬಂದು ತಲುಪ್ತಾರೆ. ಕರಿಷ್ಮಾ ತನ್ನ ಬ್ಯಾಗ್ ಇಂದ ಬೆಂಕಿ ಕಡ್ಡಿನ ತೆಗೆದು ಅಲ್ಲಿದ್ದ ಪಂಜನ್ನ ಹತ್ತಿಸ್ತಾಳೆ. ಗುಹೆಯಲ್ಲಿ ಒಂದು ದೊಡ್ಡ ಹೆಬ್ಬಾವು ಅವ್ರ ಮೇಲೆ ದಾಳಿ ಮಾಡುತ್ತೆ. ಆ ಹೆಬ್ಬಾವು ಶಗುನ್ನ ಪೂರ್ತಿಯಾಗಿ ಸುತ್ತಕೊಂಡ್ಬಿಡುತ್ತೆ. ಆಗ ಕರಿಷ್ಮಾ ತನ್ನ ಬ್ಯಾಗಿಂದ ಒಂದು ಚಾಕುನ ತೆಗೆದು ಆ ಹೆಬ್ಬಾವಿನ ಕತ್ತನ್ನ ಕತ್ತರಿಸ್ಬಿಡ್ತಾಳೆ. ಹೆಬ್ಬಾವು ಅಲ್ಲೇ ಸತ್ತು ಹೋಗುತ್ತೆ. ಜೀವ ಉಳಿಸಿದ್ದಕ್ಕೆ ಧನ್ಯವಾದ. ಅವರಿಬ್ರು ಗುಹೆಯಲ್ಲಿ ಹಾಗೆ ಮುಂದಕ್ಕೆ ಹೋಗ್ತಾರೆ. ಗುಹೆ ಹಾಗೆ ಮುಂದಕ್ಕೆ ಸಾಗಿ ಒಂದು ಮರುಭೂಮಿಯಲ್ಲಿ ತೆರ್ಕೊಳ್ಳುತ್ತೆ. ನಾವು ಕಾಡನ ದಾಟ್ ಬಂದಾಗಿದೆ. ಈಗ ಶಗುನ್ ಮತ್ತೆ ಕರಿಷ್ಮಾ 20 ದಿನಗಳ ಕಾಲ ಮರುಭೂಮಿಯಲ್ಲೇ ನಡ್ಕೊಂಡು ಹೋಗ್ತಿರ್ತಾರೆ. ಅವರು ಬರ್ಬೇಕಾದ್ರೆ ತಂದಿದ್ದ ನೀರಷ್ಟು ಇನ್ನೇನು ಖಾಲಿಯಾಗೋದ್ರಲ್ಲಿತ್ತು. ಇಬ್ರೂನು ಪ್ರಜ್ಞೆ ತಪ್ಪಿ ಮರಳಿನ ಮೇಲೆ ಬಿದ್ದು ಹೋಗ್ತಾರೆ. ಅವ್ರ ಕಣ್ತೆರೆದ್ ನೋಡ್ದಾಗ ಅವ್ರ ಮುಂದೆ ಒಬ್ಬ ಕುಂಟಿರೋ ವ್ಯಕ್ತಿ ನಿಂತಿರ್ತಾನೆ. ಆ ಕುಂಟ ಊರ್ಗೋಲಿನ ಸಹಾಯದಿಂದ ಅವ್ರ ಹತ್ರ ನಡ್ಕೊಂಡ್ ಬರ್ತಾನೆ ಮತ್ತೆ ಅವ್ರಿಗೆ ಕುಡಿಯೋಕೆ ನೀರನ್ನ ಕೊಡ್ತಾನೆ. ಆಗ ಅವರಿಬ್ಬರಿಗೆ ಸ್ವಲ್ಪ ಪ್ರಜ್ಞೆ ಬರುತ್ತೆ. ನನಗನ್ಸುತ್ತೆ ನೀವಿಬ್ರು ಕೂಡ ವಜ್ರವನ್ನ ಹುಡ್ಕೊಂಡ್ ಬಂದಿದ್ದೀರಾ ಅಂತ. ಆ ಕುಂಟ ಇವರಿಬ್ರನ್ನು ಅಲ್ಲೇ ಇದ್ದ ಒಂದು ಪುಟ್ಟ ಹಳ್ಳಿಗೆ ಕರ್ಕೊಂಡು ಹೋಗ್ತಾನೆ. ಅಲ್ಲಿ ಬರೀ 4-5 ಗುಡಿಸ್ಲಿತ್ತು ಅಷ್ಟೇ. ಈ ಊರ್ನಲ್ಲಿ ಎಷ್ಟು ಜನ ಇದ್ದಾರೋ ಅವ್ರ ಎಲ್ಲರೂ ಕೂಡ ವಜ್ರದ ಮಳೆಗಾಗಿನೇ ಎಲ್ರು ಕಾಯ್ತಿದ್ದಾರೆ. ನೀವುಗಳಂತೂ ಸರಿಯಾದ ಸಮಯಕ್ಕೆ ಬಂದಿದ್ದೀರಾ. ನಾವೆಲ್ಲರೂ ಎಷ್ಟೋ ವರ್ಷಗಳ ಹಿಂದೆನೇ ಬಂದ್ಬಿಟ್ಟಿದ್ದೀವಿ. ನಾಳೆ ಎಲ್ಲರೂ ಸಪ್ತ ಋಷಿಗಳು ನಕ್ಷತ್ರ ಪುಂಜದ ಕಕ್ಷೆಗೆ ತಲುಪಿದಾಗ ಆಗ ಇಲ್ಲಿ ವಜ್ರದ ಮಳೆಯಾಗುತ್ತೆ. ನಾನು ವಜ್ರಕ್ಕೋಸ್ಕರ ಅಲ್ಲ, ನನ್ನ ತಂದೆನ ಹುಡ್ಕೊಂಡು ಬಂದಿದ್ದೀನಿ. ಏನ್ ನಿನ್ನ ಹೆಸರು? ನನ್ನ ಹೆಸರು ಶಗುನ್ ಅಂತ. ಶಗುನ್, ನನ್ನ ಮಗನೇ. ಇಬ್ರು ತಪ್ಪಿಕೊಳ್ತಾರೆ. 12 ವರ್ಷಗಳ ಹಿಂದೆ ನಾನು ನಿನ್ನನ್ನ ಮತ್ತೆ ನಿನ್ನ ತಾಯಿನ ಬಿಟ್ಟು ಇಲ್ಲಿಗೆ ಬಂದೆ. ಮರುಭೂಮಿಯಲ್ಲಿ ಒಂದು ಹಾವು ನನ್ನ ಕಾಲಿಗೆ ಕಚ್ಚಿಬಿಡ್ತು, ಆದ್ರಿಂದಲೇ ನನ್ನ ಕಾಲನ್ನ ಕತ್ತರಿಸ್ಕೋಬೇಕಾಗ್ ಬಂತು. ಸದ್ಯ ಎಲ್ಲ ಈಗ ಸರಿ ಇದೆ. ಮಾರನೇ ದಿನ ಆ ಹಳ್ಳಿಯಲ್ಲಿ ವಜ್ರಗಳ ಮಳೆ ಆಗುತ್ತೆ. ಅಲ್ಲಿದ್ದ ಎಲ್ರೂ ತುಂಬಾ ಜಾಸ್ತಿ ವಜ್ರಗಳನ್ನ ಒಟ್ ಮಾಡಿಕೊಂಡು ತಮ್ಮ ಊರುಗಳಿಗೆ ವಾಪಸ್ ಆಗ್ತಾರೆ. ಶಕುನ್ ಅವರ ತಾಯಿಗೆ ಅವ್ರ ಗಂಡನ್ನ ನೋಡಿ ತುಂಬಾನೇ ಖುಷಿ ಆಗುತ್ತೆ. ಕರಿಷ್ಮಾ ತನ್ನ ತಂದೆಗೆ ಚಿಕಿತ್ಸೆನ ಕೊಡಿಸ್ತಾಳೆ. ಶಕುನ್ ಮತ್ತೆ ಕರಿಷ್ಮಾ ಇಬ್ರು ಒಟ್ಟಿಗೆ ಮದುವೆ ಆಗ್ತಾರೆ. ಆಮೇಲೆ ಖುಷಿಯಿಂದ ಜೀವನ ನಡೆಸ್ತಾರೆ.